भगवान वेंकटनाथार्य कवितार्किक केसरी वेदांताचार्य वर्यो में सन्निधत्ताम सदा हृदि निगमांत महादेशकर दयाशतक स्तोत्रद 37ನೆಯ ಶ್ಲೋಕ. ವೃಷಗಿರಿಸವಿಧೇಷು ವ್ಯಾಜತೋ ವಾಸಭಾಜಾಂ ದುರಿತಕಲುಷಿತಾನಾಂ ದುಯಮಾನಾದಯೇತ್ವಂ ಕರಣವಿಲಯ ಕಾಲೇ ಕಾಂದಿಶೀಕ ಸ್ಮೃತೀನಾಂ ಸ್ಮರಯಸಿ ಬಹುಲೀಲಂ ಮಾಧವಂ ಸಾವಧಾನ. ವೃಷಗಿರಿ ಸವಿಧೇಷು ವ್ಯಾಜತೋ ವಾಸಭಾಜಾಂ ದಯಾದೇವಿಯೇ ದಯೇ ವೃಷಗಿರಿ ಸವಿಧೇಷು ವೃಷಗಿರಿಯ ವೆಂಕಟಾದ್ರಿಯ ಪರಿಸರ ಪ್ರದೇಶಗಳಲ್ಲಿ ವ್ಯಾಜತಃ ವಾಸಭಾಜಾಂ ಯಾವುದೋ ಒಂದು ವ್ಯಾಜದಿಂದ ಒಂದು ನೆಪದಿಂದ ವಾಸ ಮಾಡುವವರಾಗಿ ದುರಿತ ಕಲುಷಿತಾನಾಂ ಪಾಪದಿಂದ ಕಲಂಕಿತರಾಗಿದವರ ಬಗೆಗೂ ಸಹ ದೂಯಮಾನ ದಯೇ ತ್ವಂ ದೂಯಮಾನ ತ್ವಂ ದುಃಖ ಪಡುವಂತಹಳಾದ ನೀನು ಕರ್ಣವಿಲೇ ಕಾಲೇ ಇಂದ್ರಿಯಗಳೆಲ್ಲ ಲಯ ಹೊಂದುವಂತಹ ಎಂದರೆ ಶರೀರ ವಿಯೋಗ ಕಾಲದಲ್ಲಿ ಕಾಂದಿಶೀಕ ಸ್ಮೃತೀನಾಂ ಅವರಿಗೆ ಸ್ಮೃತಿಯೇ ಇಲ್ಲದಿರುವಾಗ ಬಹುಲೀಲಂ ಮಾಧವಂ ಜಗದ್ವ್ಯಾಪಾರ ಲೀಲಾ ವಿನೋದಿ ಅವನು ಬಹುಲೀಲನಾದಂತಹ ಮಾಧವನನ್ನ ಶ್ರೀನಿವಾಸನನ್ನ ಸಾವಧಾನ ಸ್ಮರಯಸಿ ಬಹಳ ಜಾಗರೂಕಳಾಗಿ ಎಚ್ಚರಿಕೆಯಿಂದ ಜ್ಞಾಪಕ ಪಡಿಸ್ತೀಯೇ ಅಂತ ಸ್ತೋತ್ರ ಮಾಡ್ತಾರೆ. ಇಲ್ಲಿ ಒಂದೊಂದು ಅದ್ಭುತವಾದ ದಯಾದೇವಿ ನಮಗೆ ಮಾಡುವಂತಹ ಅನುಗ್ರಹ. ಹಿಂದೆ 31ನೇ ಶ್ಲೋಕದಲ್ಲಿ ವೃಷಗಿರಿಯ ತಪ್ಪಲುಗಳಲ್ಲಿ ವಾಸ ಮಾಡಬೇಕು ಅನ್ನೋದನ್ನ ವೃಷಗಿರಿ ಕಟಕೇಶು ಅಂತ ಪ್ರಾರ್ಥನೆ ಮಾಡಿದ್ರು. ಅದಿಲ್ಲದಿದ್ರೆ ಪರವಾಗಿಲ್ಲ, ಅದರ ಹತ್ತಿರ ಪ್ರದೇಶದಲ್ಲಾದರೂ ನನ್ನ ವಾಸವಾಗುವಂತೆ ಅನುಗ್ರಹಿಸಬೇಕು ಅಂತಾರೆ. ಈಗ ಯಾವುದೋ ಒಂದು ಕಾರಣದಿಂದ ನನಗೆ ಹಾಗೆ ವಾಸವನ್ನು ಕರುಣಿಸಬೇಕು. ಅದರಿಂದ ಏನು ಫಲ ಅಂತ ಕೇಳಿದ್ರೆ ಹೇಳ್ತಾರೆ, ನನ್ನ ಅಂತ್ಯಕಾಲದಲ್ಲಿ ದಯಾದೇವಿ ಶ್ರೀನಿವಾಸನನ್ನ ಎಚ್ಚರಗೊಳಿಸಿ ನನಗೆ ಅಂತಿಮ ಸ್ಮೃತಿಯನ್ನು ಕೊಡುವ ಹಾಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅದನ್ನ ಇಲ್ಲಿ ಸ್ತೋತ್ರ ಮಾಡ್ತಾರೆ. ವೃಷಗಿರಿ ಸವಿಧೇಶು ಕಟಕೇಶು ಎಂಬುದರ ಬದಲಾಗಿ ಸವಿಧೇಶು ಅಂತ ಇಲ್ಲಿ ಹತ್ತಿರ ಪ್ರದೇಶಗಳಲ್ಲಿ ಈ ರೀತಿ ಇದ್ದರೆ, ಅದರ ಹತ್ತಿರ ಪ್ರದೇಶದಲ್ಲಿಯೇ ಈ ರೀತಿ ಮಹಿಮೆ ಇದ್ದರೆ ವೆಂಕಟಾದ್ರಿಯಲ್ಲಿಯೇ ವಾಸ ಮಾಡಿದ್ರೆ ಇನ್ನು ಅದರ ಬಗ್ಗೆ ಹೇಳಲೇಬೇಕಾಗಿಲ್ಲ, ಇನ್ನು ಎಷ್ಟು ಇರಬಹುದು ಅನ್ನುವಂತಹ ಭಾವ. ವ್ಯಾಜತಃ ವಾಸಭಾಜಾಂ, ಯಾವುದೋ ಒಂದು ವ್ಯಾಜದಿಂದ ನಾವೇನು ಶ್ರೀನಿವಾಸನ ಸೇವೆಗಾಗಿಯೇ ಬಂದಿದ್ದೀವಿ ಅಂತ ಇಲ್ಲದೇ ಇರಬಹುದು. ಯಾವುದೋ ಒಂದು ಕೆಲಸದ ಮೇಲೆ, ಒಂದು ನೆಪದ ಮೇಲೆ ಅಲ್ಲಿ ಹೋಗಿ ನಾವು ವಾಸ ಮಾಡಬಹುದು. ಹಾಗಾದರೂ ನನಗೆ ಅಲ್ಲಿ ವಾಸ ದೊರಕುವಂತೆ ನೀನು ಅನುಗ್ರಹಿಸಬೇಕು. ವಾಸಭಾಜಾಂ, ವಾಸವನ್ನು ಹೊಂದುವುದು ಅದನ್ನು ಸ್ವಾರಸ್ಯವಾಗಿ ಭಾಜ ವಾಸಭಾಜ ಅನ್ನೋದನ್ನು ವಾಸ ಭಜನ ಅನ್ನುತ್ತಾರೆ ವ್ಯಾಖ್ಯಾನದಲ್ಲಿ ಆಚಾರ್ಯರು. ಇದು ನಿನ್ನ ಭಜನೆಯನ್ನು ನಮಗೆ ದೊರಕಿಸಿಕೊಡುತ್ತೆ ಅನ್ನುವಂತಹ ಒಂದು ಭಾವ ಅಲ್ಲಿ ಸೂಚನೆ. ಅಲ್ಲಿ ಹತ್ತಿರದಲ್ಲಿದ್ದರೆ ಯಾವುದೋ ಆಗ ಯಾವಾಗಲಾದರೂ ಒಂದು ಸಲ ನಾವು ಹೋಗಿ ಶ್ರೀನಿವಾಸನನ್ನು ದರ್ಶನ ಮಾಡಬಹುದು, ಅವನ ಭಜನೆಯನ್ನು ಮಾಡಬಹುದು, ಅವನ ಸ್ತೋತ್ರ ಮಾಡಬಹುದು. ಆ ಪ್ರದೇಶದಲ್ಲೆಲ್ಲ ಎಲ್ಲೆಲ್ಲಿಯೂ ಶ್ರೀನಿವಾಸನ ಸ್ತೋತ್ರಗಳೇ ನಮಗೆ ಕೇಳಿಬರುವುದರಿಂದ ಹಾಗೆಯೂ ಅಲ್ಲಿ ಹತ್ತಿರದಲ್ಲಿದ್ದರೆ ನಮಗೆ ಯಾವುದೇ ನೆಪದಿಂದ ನಾವು ಅಲ್ಲಿ ಹೋಗಿದ್ದರೂ ಕೂಡ ನಮಗೆ ಅದು ಬಹಳ ಉತ್ಕೃಷ್ಟವಾದ ಯೋಗಕ್ಕೆ ಕಾರಣವಾಗುತ್ತೆ ಅನ್ನುವಂತಹ ಭಾವ. ಅಲ್ಲಿ ದುರಿತ ಕಲುಷಿತಾನಾಂ, ದಿವ್ಯಕ್ಷೇತ್ರದಲ್ಲಿ ನಾವು ಹಾಗಾದರೆ ಅಲ್ಲಿ ಇದ್ರೆ ನೀವು ನಿಮ್ಮ ಶಾಸ್ತ್ರೋಲ್ಲಂಘನೆ ಎಲ್ಲ ಏನು ಮಾಡ್ತಾ ಇದ್ದೀರೋ ಈ ಅನಾದಿ ಕಾಲದಿಂದ ಅದನ್ನೆಲ್ಲ ಬಿಟ್ಟು ಬಿಡ್ತೀರಿ ಅಂತ ಹೇಳಿದ್ರೆ ಬರೀ ವಾಸ ಮಾಡಿದ್ರೆ ನಮ್ಮ ಚಿತ್ತಶುದ್ಧಿ ಉಂಟಾಗುವುದಿಲ್ಲ. ಅಲ್ಲಿದ್ದರೂ ನಮ್ಮಲ್ಲಿ ಎಷ್ಟೋ ದುರಾಚಾರಗಳು ಇರಬಹುದು, ಆದರೂ ನಿಮ್ಮ ಸಮೀಪದಲ್ಲಿದ್ದರೆ ಅವನು ಸಾಧುವೇ ಆಗುವನಲ್ಲವೇ. ನೀನೇ ಹೇಳಿರುವೆ, ಅಪಿಚೇ ದುರುಷ ಸುದುರಾಚಾರ ಸಾಧುರೇವ ಸಮಂತವ್ಯ ಅಂತ ಭಗವಂತ ಹೇಳಿದ್ದಾನೆ ಶ್ರೀಕೃಷ್ಣನು. ಅವನು ಎಷ್ಟೇ ಆಚರಣೆ ಇದ್ದರೂ ಇಲ್ಲದೇ ಇದ್ದರೂ ಕೂಡ ಸದಾಚಾರಗಳು ಅವನು ಭಗವಂತನಲ್ಲಿ ಅವನಿಗೆ ಪ್ರೀತಿ ಇದ್ದರೆ ಅವನನ್ನು ಸಾಧುರೇವ ಸಹ ಬಹುಮಂತವ್ಯ ಅಂತ ಭಾಷ್ಯಕಾರರು ಹೇಳ್ತಾರೆ. ಹಾಗೆ ಕೇವಲ ಸಾಮೀಪ್ಯದಿಂದಲೂ ಲಭಿಸುವುದು ಅದು ದಯಾದೇವಿಯ ಪ್ರಭಾವದಿಂದ ಅನ್ನುವಂತಹ ಭರವಸೆ ನಮಗಿದೆ ಅನ್ನುವಂತಹ ಭಾವ. ಆದ್ದರಿಂದ ನೀನು ಎಂತಹ ನಿನ್ನ ಗುಣವು ಎಷ್ಟು ಉತ್ಕೃಷ್ಟವಾದುದು ಅಂತ ಹೇಳಿದ್ರೆ ದುರಿತ ಕಲುಷಿತಾನಾಂ ದೂಯಮಾನ ದಯೇತ್ವ, ಇದು ನಿನ್ನ ಸ್ವಭಾವವೇ ಅಲ್ಲವೇ ಅದನ್ನು ನಾವು ಚೆನ್ನಾಗಿ ತಿಳಿದಿದ್ದೇವೆ. ನಮ್ಮಂತಹ ಈ ಎಷ್ಟೇ ನಾವು ದುರಿತ ಕಲುಷಿತರಾಗಿದ್ದರೂ ಪಾಪದಿಂದ ಕಳಂಕಿತರಾಗಿದ್ದರೂ ಕೂಡ ನಮ್ಮ ಬಗ್ಗೆ ನೀನು ಬಹಳವಾಗಿ ನೀನು ಕರುಣೆ ತೋರುವಂತಹ ಅವಳು. ದೂಯಮಾನ ದಯೇತ್ವಂ, ನೀನು ಬಹಳ ದುಃಖಗೊಂಡು ಅಯ್ಯೋ ಈ ಚೇತನನ್ನು ಹೇಗೆ ಉದ್ಧಾರ ಮಾಡುವುದು ಅಂತ, ಯಾವುದಾದರೂ ಒಂದು ದಾರಿಯಿಂದ ಉದ್ಧಾರ ಮಾಡುವುದು ಹೇಗೆ ಅಂತ ನೀನು ಯೋಚಿಸ್ತಾ ಇರ್ತೀಯ. ಅಂತಹ ನಿನ್ನ ಅನುಗ್ರಹ, ಅಂತಹ ನೀನು ವಿಶೇಷವಾಗಿ ನಮ್ಮಲ್ಲಿ ಅನುಗ್ರಹ ಮಾಡುವುದೇನು ಅಂದರೆ ಕರ್ಣವಿಲಯ ಕಾಲೇ ಕಾಂದಿಶೀಕ ಸ್ಮೃತಿ ನಾಂ, ನಾವು ಹೇಳಿದಂತೆ ಮರಣ ಕಾಲದಲ್ಲಿ ನಾವು ಬಹಳ ಕಷ್ಟದಲ್ಲಿದ್ದು ನಮ್ಮ ಸ್ಮರಣೆಯು ಬಹಳ ಕ್ಷೀಣವಾಗಿರುವುದು, ಆಗ ನಾವು ಪ್ರತಿಕೂಲ ಆಚರಣೆಯನ್ನು ಮಾಡಲು ಕೂಡ ನಮಗೆ ಶಕ್ತಿ ಇರೋದಿಲ್ಲ. ನಮ್ಮ ಸ್ಮೃತಿ ಎಷ್ಟು ಕ್ಷೀಣವಾಗಿರುತ್ತೆ ಮರಣ ಕಾಲದಲ್ಲಿ ಅಂದರೆ ಪ್ರತಿಕೂಲವನ್ನು ನಮಗೆ ಮಾಡುವಂತಹ ಶಕ್ತಿ ಇರೋದಿಲ್ಲ. ಆಗ ನೀನು ಓ ಇದುವೇ ತಕ್ಕ ಸಮಯ ಈ ಚೇತನನ್ನು ರಕ್ಷಣೆ ಮಾಡುವುದಕ್ಕೆ, ಯಾವ ಪ್ರತಿಕೂಲವನ್ನು ಮಾಡ್ತಾ ಇಲ್ಲ ಇವನು ಅಂತ ಯೋಚಿಸಿ ಶ್ರೀನಿವಾಸನನ್ನ ಎಚ್ಚರಿಸ್ತೀಯೇ. ಸ್ಮರಯಸಿ ಅಂದಳು ಭಗವಂತ ಹೇಳ್ದ, ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ ಅಂತ ನೀನು ಅವನಿಗೆ ಆ ವಚನವನ್ನ ಜ್ಞಾಪಕ ಪಡಿಸ್ತೀಯ. ನೀನೇ ಹೇಳಿದೀಯಲ್ಲ ನೀನು ಅಹಂ ಸ್ಮರಾಮಿ ಅಂತ ಹೇಳಿಬಿಟ್ಟು, ಆದ್ದರಿಂದ ನೀನು ಅವಶ್ಯವಾಗಿ ಇವನನ್ನ ಸ್ಮರಿಸಬೇಕು ಅಂತ, ಇವನಿಗೆ ಆ ಸ್ಮರಣೆಯನ್ನು ನಿನ್ನ ಸ್ಮರಣೆಯನ್ನು ನೀನು ಕೊಡಬೇಕು ಅಂತ ಹೇಳಿಬಿಟ್ಟು ನೀನೇ ಅವನನ್ನ ಎಚ್ಚರಿಸ್ತೀಯ ಅನ್ನುವಂತಹ ಸ್ತೋತ್ರ ಇಲ್ಲಿ. ಬಹುಲೀಲಂ ಮಾಧವಂ, ಆ ಶ್ರೀನಿವಾಸನು ಬಹುಲೀಲಂ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್ ಸ್ವಾರಸ್ಯವಾಗಿ, ಅವನು ಸರ್ವಜ್ಞನಾದರೂ ಬಹುಲೀಲನಾಗಿದ್ದಾನೆ. ಅವನು ಯಾವಾಗಲೂ ರಮೆಯೊಡನೆ ಕ್ರೀಡಿಸುತ್ತಿರುವಂತೆ ಕ್ರೀಡಿಸ್ತಾ ಇದ್ದಾನಂತೆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ. ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ ಎನ್ನುವ ಹಾಗೆ, ಆದ್ದರಿಂದ ಅವನು ಸರ್ವಜ್ಞನಾಗಿದ್ದರೂ ಕೂಡ ಒಂದು ಸಮಯ ಮರೆತು ಬಿಡಬಹುದು, ಯಾಕೆ ಅಂದ್ರೆ ಅವನು ಬಹುಲೀಲನಾದ್ದರಿಂದ. ಆಗ ನೀನು ಸಾವಧಾನ, ಅವನು ಬಹುಲೀಲನಾಗಿದ್ದು ಕ್ರೀಡೆಯಲ್ಲಿಯೇ ಮುಳುಗಿದ್ದರೂ ಕೂಡ ನೀನು ಬಹಳ ಜಾಗರೂಕಳಾಗಿ ಚೇತನದ ರಕ್ಷಣೆಯಲ್ಲಿ ಎಂದೂ ಎಚ್ಚರದಿಂದ ಇದೀಯ. ಇದುವೇ ನಮಗೆ ದೊರಕುವ ಫಲ, ವೆಂಕಟಾದ್ರಿಯ ಸಮೀಪದಲ್ಲಿ ವಾಸ ಮಾಡಿದರೆ ಅನ್ನುವಂತಹ ಒಂದು ಭಾವ. ಎಂದರೆ ವೆಂಕಟಾದ್ರಿಯ ಪರಿಸರಗಳಲ್ಲಿ ವಾಸ ಮಾಡುವುದು ಬಹಳ ಉತ್ಕೃಷ್ಟವಾದುದು ಅನ್ನುವಂತಹ ಅದರ ಸ್ತೋತ್ರವನ್ನು ಇಲ್ಲಿ ಮಾಡ್ತಾರೆ. ಭಗವಂತನ ಸಮೀಪದಲ್ಲಿದ್ದರೇನೆ ನಮಗೆ ಆ ದಯಾದೇವಿಯು ಅವನನ್ನು ಎಚ್ಚರಿಸ್ತಾಳೆ ಎನ್ನುವ ಒಂದು ಗುಣವನ್ನು ಹೇಳಿ ಆ ಪರಿಸರದಲ್ಲಿ ಇರುವಂತಹ ಒಂದು ಶ್ರೇಷ್ಠತೆ ಅದನ್ನು ಕೂಡ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಮುಂದಿನ ಶ್ಲೋಕ, ದಿಶಿ ದಿಶಿ ಗತಿವಿದ್ಭಿ ದೇಶಿಕೈರ್ನೀಯಮಾನ ಸ್ಥಿರತರಮನುಕಂಪೇ ಸ್ತ್ಯಾನಲಗ್ನ ಗುಣೈಸ್ತ್ವಂ ಪರಿಗತ ವೃಷಶೈಲಂ ಪಾರಮಾರೋಪಯಂತಿ ಭವಜಲಧಿಗತಾನಾಂ ಪೋತಪಾತ್ರಿ ಭವಿತ್ರಿ. ಇಲ್ಲಿ ಸ್ಥಿರ ಚರಮನುಕಂಪೆ ಅಂತಾನು ಒಂದು ಪಾಠವಿದೆ, ಸ್ಥಿರತರಮನುಕಂಪೆ ಅಂತ ಒಂದು ಪಾಠವಿದೆ. ದಿಶಿ ದಿಶಿ ಗತಿವಿದ್ಭಿ ದೇಶಿಕೈಹಿ ನಿಯಮಾನ ಸ್ಥಿರತರಂ ಅನುಕಂಪೆ ಸ್ತ್ಯಾನಲಗ್ನ ಗುಣೈಸ್ತ್ವಂ. ಅನುಕಂಪೆ ಅಂತ ಇಲ್ಲಿ ಸಂಬೋಧನೆ ದಯಾದೇವಿಗೆ. ದಯಾದೇವಿಯೇ ಗತಿವಿದ್ಭಿ ದೇಶಿಕೈಹಿ, ಎಲ್ಲವನ್ನೂ ತಿಳಿದಿರೋರು ನಮ್ಮ ಆಚಾರ್ಯರುಗಳು, ದಯೆಯ ಸ್ವಭಾವವೇನು ವೈಲಕ್ಷಣ್ಯವೇನು ಎಲ್ಲವನ್ನೂ ಚೆನ್ನಾಗಿ ತಿಳಿದಿರುವಂತಹ ಆಚಾರ್ಯರುಗಳಿಂದ ದಿಶಿ ದಿಶಿ ಯಾವ ಮಾರ್ಗಗಳಲ್ಲಿ ನಿಯಮಾನ ನೀನು ಕರೆದುಕೊಂಡು ಹೋಗಲ್ಪಡ್ತಾ ಇದೀಯಾ ಅಂತಹವಳಾದ ನೀನು ಗುಣೈಹಿ ಸ್ಥಿರತರಂ ಜ್ಞಾನ ಶಕ್ತಿ ಮೊದಲಾದ ಗುಣಗಳಿಂದ ಚಿರಸ್ಥಾಯಿಯಾಗಿರುವಂತೆ ಸ್ಥಾನ ಲಗ್ನ ನೀನು ಗಾಢವಾದ ಒಂದು ಸಂಬಂಧವನ್ನು ಉಳ್ಳವಳಾಗಿದೀಯ. ಪರಿಗತ ವೃಷಶೈಲಂ ಆ ವೆಂಕಟಾದ್ರಿಯ ಪರಿಸರವನ್ನು ಆಶ್ರಯಿಸಿರುವಂತಹ ಪಾರಂ ತೀರದಲ್ಲಿರುವಂತಹ ಶ್ರೀನಿವಾಸನನ್ನ ಆರೋಪಯಂತಿ ನಮ್ಮನ್ನು ಹೊಂದುವಂತೆ ನೀನು ಮಾಡ್ತೀಯ ಅಂತಹ ನೀನು ತ್ವಂ ಭವಜಲಧಿಗತಾನಾಂ ಸಂಸಾರ ಸಾಗರದಲ್ಲಿ ಭವಜಲಧಿ ಸಂಸಾರ ಸಾಗರದಲ್ಲಿ ಮುಳುಗ್ತಾ ಇರೋರಿಗೆ ಪೋತಪಾತ್ರಿ ಭವಿತ್ರಿ ನೀನು ದೋಣಿಯಾಗಿ ಆಗುವಳಾಗಿದ್ದೀಯ ನೌಕೆಯಾಗಿ ಆಗುವಳಾಗಿದ್ದೀಯ ಅನ್ನುವಂತಹ ಸ್ತೋತ್ರ. ಸ್ಮೃತಿಯು ಕ್ಷೀಣವಾಗುವುದು ಅಂತ ಹೇಳಿದ್ರು, ಕಾಂದಿಶೀಕ ಸ್ಮೃತಿನಾಂ ಅಂತ ಹೇಳಿಬಿಟ್ಟು ಅದು ದಯಾದೇವಿಯ ದಯೆಯಿಂದ ಪರಿಹೃತವಾಯಿತು. ಆಗಲೂ ಅವಳು ಎಚ್ಚರಿಕೆಯಿಂದ ಇದ್ದು ಶ್ರೀನಿವಾಸನನ್ನ ನಮ್ಮನ್ನು ಸ್ಮರಿಸುವಂತೆ ಜ್ಞಾಪಿಸ್ತಾಳೆ. ಅವಳು ಅಸಂಖ್ಯೇಯವಾದಂತಹ ಸುಳಿಗಳಿರು ಇದ್ದು ಈ ಸಾಗರದಲ್ಲಿ ಯಾರನ್ನು ಸಂಸಾರ ಮಂಡದಲ್ಲಿ ಯಾರನ್ನು ರಕ್ಷಿಸಲಿ ಯಾರನ್ನು ಬಿಡಲಿ ಅಂತ ಹೇಳಿಬಿಟ್ಟು ಅವಳು ದಿಕ್ಕು ದಿಕ್ಕುಗಳಲ್ಲಿ ಸುತ್ತಾಡ್ತಾ ಇದ್ದಾಳಂತೆ ದಯಾದೇವಿ. ಯಾರನ್ನ ರಕ್ಷಿಸಲಿ ಯಾರನ್ನ ರಕ್ಷಿಸಲಿ ಅಂತ ಹೇಳಿಬಿಟ್ಟು, ಯಾಕೆ ಅಂದ್ರೆ ಅಸಂಖ್ಯೇಯವಾದ ಸುಳಿಗಳಿರುವಂತಹ ಈ ಸಂಸಾರ ಸಾಗರ, ಅವಳೇ ನಾವು ಸಂಸಾರ ಸಾಗರವನ್ನು ದಾಟಲು ಒಂದು ನೌಕೆಯೂ ಸಹ ಆಗಿರೋಳು. ಆ ನೌಕೆಯು ಬೀಸುವ ಗಾಳಿಯಿಂದ ದಿಕ್ಕು ದಿಕ್ಕುಗಳಲ್ಲಿ ಸುತ್ತುತ್ತಾ ಇದೆಯಂತೆ. ದಯೆ ಎಂಬ ಗಾಳಿಯಿಂದ ಕರೆದುಕೊಂಡು ಹೋಗುವಂತಹ ನೌಕೆಯೂ ಸಹ ಅಲ್ಲಲ್ಲಿ ಸುತ್ತಾ ಇದೆ. ಆ ದಯೆಯ ಸ್ಮೃತಿಯು ಕ್ಷೀಣವಾಗಿದೆಯಂತೆ. ಅದನ್ನು ಯಾರು ಪರಿಹಾರ ಮಾಡ್ತಾರೆ ಅಂದ್ರೆ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಅದು ಆಚಾರ್ಯರಿಂದ ಅಂತ ಹೇಳಿಬಿಟ್ಟು, ಆಚಾರ್ಯರೇ ದಯೆ ಎಂಬ ಆ ನೌಕೆಯನ್ನ ಸರಿಯಾದ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾರಂತೆ. ದಯೆಯೂ ಸಹ ಆಚಾರ್ಯರ ಅಭಿಪ್ರಾಯಕ್ಕೆ ಅನುಗುಣವಾಗಿಯೇ ನಡೆಯುತ್ತಾಳೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಆಚಾರ್ಯರ ಕಟಾಕ್ಷ ಬೀಳುವುದೋ ಅಲ್ಲಲ್ಲಿ ದಯಾ ಕಟಾಕ್ಷವೂ ಬೀಳುವುದಂತೆ. ಆದ್ದರಿಂದ ದಯೆ ಎನ್ನುವಂತಹ ಹಡಗಿನಲ್ಲಿ ಕರೆದುಕೊಂಡು ಹೋಗಲ್ಪಡುವ ಈ ಕಾಲಿಲ್ಲದ ಚೇತನರು ನಾವಿಕರಾದ ಆಚಾರ್ಯರಿಂದ ಸಂಸಾರ ಸಾಗರದ ತೀರವಾದ ವೆಂಕಟಾದ್ರಿಯನ್ನು ಹೋಗಿ ಸೇರ್ತಾರೆ ಅಂತ ಆಶ್ಚರ್ಯವಾಗಿ ಇಲ್ಲಿ ಸ್ವಾಮಿ ದೇಶಿಕನ್ ದಯಾದೇವಿಯ ಮತ್ತು ಆಚಾರ್ಯರ ಸ್ತೋತ್ರವನ್ನು ಮಾಡ್ತಾರೆ. ಇದನ್ನೇ ಇತರ ಆಚಾರ್ಯರುಗಳು ಸ್ತೋತ್ರ ಮಾಡಿದ್ದಾರೆ. ದಯಾ ಸಿಂಧುವಾದ ಭಗವಂತನೇ ಸಂಸಾರ ಸಿಂಧುವನ್ನು ದಾಟಿಸ್ತಾನೆ, ಒಂದು ಸಿಂಧು ಇನ್ನೊಂದು ಸಿಂಧುವನ್ನು ದಾಟಿಸುತ್ತೆ ಅಂತ ಹೇಳಿಬಿಟ್ಟು ಅದು ಸ್ವಾರಸ್ಯವಾಗಿ ದಿಶಿ ದಿಶಿ ಗತಿವಿದ್ಭೀಹಿ ದೇಶಿಕೈಹಿ ನಿಯಮಾನ ಅಗಾಧವಾದ ಈ ಸಮುದ್ರದಲ್ಲಿ ಅದರ ಮಧ್ಯದಲ್ಲಿ ಇರುವಾಗ ದಿಕ್ಕುಗಳ ಒಂದು ಪೂರ್ಣವಾದ ಜ್ಞಾನವುಳ್ಳವರು ಯಾರು ಅಂತಹ ನಾವಿಕರು ಬೇಕು. ಎಲ್ಲ ದಿಕ್ಕುಗಳ ಒಂದು ಜ್ಞಾನವುಳ್ಳ ನಾವಿಕರು ಸಮರ್ಥರಾದವರು ಬೇಕು. ಅವರು ನಮ್ಮ ಆಚಾರ್ಯರುಗಳು. ಅವರೇ ಈ ಸಂಸಾರ ಸಾಗರವನ್ನು ದಾಟಿಸಿ ನಮ್ಮನ್ನು ತೀರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅವರು ಹೇಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅಂದರೆ ಆಚಾರ್ಯರು ನೆನೆಸಿದಂತೆ ನಡೆಯುತ್ತಾಳಂತೆ ದಯಾದೇವಿ. ಆದ್ದರಿಂದ ಸ್ಥಿರತರಂ ಗುಣೈಹಿ ಸ್ಥಾನಲಗ್ನಾತಂ ಅಥವಾ ಸ್ಥಿರಚರ ಅಂತಾನು ಹೇಳ್ಬೋದು. ಅಲ್ಲಿ ಸ್ಥಿರವಾದ ನಾವೇ, ಬಹಳ ಸ್ಥಿರವಾದಂತಹ ಒಂದು ನೌಕೆ ಇದು. ಅದು ದೃಢವಾಗದಿದ್ದರೆ ಒಡೆದು ಹೋಗುವುದು. ದೃಢವಾಗಿರಬೇಕು ಆ ನಾವೇ. ಚರ ಅನ್ನುವ ಪಾಠದಲ್ಲಿ ಅದು ಚಲಿಸಲು ಶಕ್ತವಾದುದು ಅನ್ನುವಂತಹ ಅರ್ಥ. ಸ್ಥಿರ ಚರ ಅಂತ ಹೇಳಿದ್ರೆ ದೃಢವಾಗಿಯೂ ಇದೆ, ಚಲಿಸಲು ಶಕ್ತವಾಗಿದೆ. ಚಲಿಸದೆ ಹೋದರೆ ನೌಕೆ ಉಪಯುಕ್ತವೇ ಇಲ್ಲ, ಉಪಯೋಗಕ್ಕೆ ಬರುವುದಿಲ್ಲ. ಆ ದಯೆಯಿಂದ ವೇಗವಾಗಿ ಚಲಿಸುತ್ತಂತೆ, ಅದನ್ನು ಯಾರೂ ತಡೆಯುವುದಕ್ಕೆ ಸಾಧ್ಯವಿಲ್ಲದ ಹಾಗೆ. ಹೇಗೆ ಒಂದು ಭದ್ರವಾದ ನಾವೆಯು ಬಲವಾದ ಸರಪಣಗಳಿಂದ ಕಟ್ಟಲ್ಪಟ್ಟಿರುವುದೋ ಹಾಗೆ ಇದು ಜ್ಞಾನ ಶಕ್ತಿ ಮೊದಲಾದ ಉತ್ಕೃಷ್ಟವಾದ ಗುಣಗಳಿಂದ ದೃಢವಾಗಿ ಕಟ್ಟಲ್ಪಟ್ಟಿರುವಂತಹ ನೌಕೆಯಂತೆ ಇದು. ಪರಿಗತ ವೃಷಶೈಲಂ ಪಾರಮಾರೋಪಯಂತಿ, ಅಶೋಕದ ಆಚೆಯ ದಡದಲ್ಲಿ ವೃಷಶೈಲವನ್ನು ನಾವು ಸೇರುವಂತೆ ಅನುಗ್ರಹಿಸ್ತಾಳೆ. ಶೋಕದ ಒಂದು ಸಾಗರ ಅಶೋಕ ಅಂದರೆ ಇದು ಸಂಸಾರವೇ. ಅದನ್ನ ನಾರದರು ಸನತ್ಕುಮಾರಲ್ಲಿ ಹೇಳ್ತಾರೆ, ಶೋಕಸ್ಯ ಪಾರಂ ತಾರಯತು ಅಹಂ ಶೋಚಾಮಿ ಅಂತ ಹೇಳ್ಬಿಟ್ಟು, ನನಗೆ ಆತ್ಮಜ್ಞಾನವಿಲ್ಲ, ನೀವು ಉಪದೇಶ ಮಾಡಬೇಕು ಅಂತ ನಾರದರು ಕೇಳ್ತಾರೆ. ಆಗ ಸನತ್ಕುಮಾರರಿಗೆ ಅವರು ಹೇಳ್ತಾರೆ, ಶೋಕದ ಒಂದು ಆಚೆ ದಡಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ, ಶೋಕವನ್ನು ದಾಟಿಸಿ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮನ್ನ ಶೋಕದ ಆಚಿನ ದಡದಲ್ಲಿರುವಂತಹ ವೃಷಶೈಲವನ್ನು ನಾವು ಸೇರುವ ಹಾಗೆ ದಯಾದೇವಿ ಇಲ್ಲಿ ಅನುಗ್ರಹಿಸ್ತಾಳೆ ನಮ್ಮನ್ನ ಅಂತ ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಭವ ಜಲಧಿಗತಾನಾಂ ಪೋತಪಾತ್ರಿ ಭವಿತ್ರಿ. ಈ ವಿಷಯವನ್ನು ಆಚಾರ್ಯರುಗಳು ಅನೇಕವಾಗಿ ಸ್ತುತಿಸಿದ್ದಾರೆ. ಕುಲಶೇಖರರು ಭವಜಲಧಿಗತಾನಾಂ ದ್ವಂದ್ವ ವಾತಾಹತಾನಾಂ ಸುತದುಹಿತೃಕಳತ್ರ ತ್ರಾಣಭಾರಾರ್ಧಿತಾನಾಂ ವಿಷಮ ವಿಷಯತೋಯೇ ಮಜ್ಜತಾಂ ಅಪ್ಲವಾನಾಂ ಭವತಿ ಶರಣಮೇಕೋ ವಿಷ್ಣುಪೋತೋ ನರಾಣಾಂ ಅಂತ ಸ್ತೋತ್ರ ಮಾಡ್ತಾರೆ. ವಿಷ್ಣುವು ನಾವೇ ಆಗುವುದು ದಯೆಯ ಮೂಲಕವೇ ಅಂತೆ, ದಯೆಯು ಸಾಕ್ಷಾತ್ತಾಗಿ ನಾವೇ ಆಗಿರುವಳು ಅಂತ ಸಾರಸ್ವವಾಗಿ ಇಲ್ಲಿ ಸ್ವಾಮಿ ಸ್ತೋತ್ರ ಮಾಡ್ತಾರೆ. ಉಪನಿಷತ್ತು ಹೇಳುತ್ತೆ, ಸೋಧ್ವನಃ ಪಾರಮಾಪ್ನೋತಿ ತದ್ ವಿಷ್ಣೋಹೋ ಪರಮಂ ಪದಂ ಅಂತ ಹೇಳ್ಬಿಟ್ಟು. ಈ ಅಧ್ವ ಅಂದರೆ ಸಂಸಾರ, ಅಧ್ವ ಸಂಸಾರ ಅನ್ನುವಂತಹ ಈ ದಾರಿ, ಇದನ್ನು ನಾವು ದಾಟಿಕೊಂಡು ಹೋದರೆ ಅಲ್ಲಿ ವಿಷ್ಣುವಿನ ಪರಮಪದ ಅದನ್ನು ಸೇರ್ತಾನೆ ಅಂತ ಹೇಳಿಬಿಟ್ಟು ಉಪನಿಷತ್ತು ಹೇಳುವ ಹಾಗೆ. ಮತ್ತೆ ಶ್ರುತಿಯು ಕೂಡ ಅನೇಕವಾಗಿ ಇದನ್ನು ಹೇಳುತ್ತೆ, ದೈವೀಂ ನಾವಮನಾಗಸಂ ಅಸ್ರವಂತೀಂ ಆರುಹೇಮ ಸ್ವಸ್ಥಯೇ. ಸ್ವಸ್ಥಯೇ ಅಂದರೆ ನಮಗೆ ಮೋಕ್ಷಕ್ಕಾಗಿ ನಾವು ದೈವೀಂ ನಾವಂ, ದೈವೀಕವಾದ ಪ್ರಾಕೃತವಾದ ಒಂದು ನೌಕೆ, ಅನಾಗಸಂ ಅಸ್ರವಂತೀಂ ಆರುಹೇಮ, ಅದರಲ್ಲಿ ದೃಢವಾದದ್ದು, ಅದರಲ್ಲಿ ಯಾವ ನೀರೆಲ್ಲ ಸರಿದು ಹೋಗುವುದಿಲ್ಲ, ಅದು ಹಾಗೆ ಇದೆ, ಅದು ಭದ್ರವಾದಂತಹ ಒಂದು ನೌಕೆ, ಅದನ್ನು ನಾವು ಹತ್ತಬೇಕು ಅಂತ ಹೇಳುವ ಹಾಗೆ ದಯಾನೌಕೆಯೇ ನಮ್ಮನ್ನು ಸುಖವಾಗಿ ಪರಮಪದಕ್ಕೆ ಕರೆದುಕೊಂಡು ಹೋಗುವುದು. ಅದು ಆಚಾರ್ಯರು ನಮ್ಮನ್ನು ಆ ನೌಕೆಯನ್ನು ನಡೆಸ್ತಾರೆ. ಆಚಾರ್ಯರ ಒಂದು ಅಭಿಪ್ರಾಯಕ್ಕೆ ಅನುಗುಣವಾಗಿ ದಯಾದೇವಿಯು ಕೂಡ ಚಲಿಸ್ತಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ಆಚಾರ್ಯರ ದಯಾದೇವಿಯ ಒಂದು ಅನುಪಮವಾದ ಸ್ತೋತ್ರವನ್ನು ಸ್ವಾಮಿ ದೇಶಿಕನ್ ಬಹಳ ಚೆನ್ನಾಗಿ ಮಾಡ್ತಾರೆ. ದಿಶಿ ದಿಶಿ ಗತಿವಿದ್ಭಿರ್ ದೇಶಿಕೈರ್ನೀಯಮಾನ ಸ್ಥಿರತರಮನುಕಂಪೇ ಸ್ತ್ಯಾನಲಗ್ನ ಗುಣೈಸ್ತ್ವಂ ಪರಿಗತವೃಷಶೈಲಂ ಪಾರಮಾರೋಪಯಂತಿ ಭವಜಲಧಿಗತಾನಾಂ ಪೋತಪಾತ್ರೀ ಭವಿತ್ರೀ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.